ಹೇ ಯೋ ಮಗ, ಫ್ರೀ ಇದ್ಯಾ? ಫುಲ್ ಫ್ರೀ ಹೇಳು ಗುರು. ಇವಾಗ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳು. ಹ್ಮ್, ಹೇಳು. ಲೊಕೇಶನ್ ಶೇರ್ ಮಾಡ್ತೀನಿ, ಪಂಕಾಗಿ ರೆಡಿ ಆಗಿ ಇಮ್ಮಿಡಿಯೇಟ್ ಆಗಿ ಬಂದ್ಬಿಡು. ಎಲ್ಲಿಗ? ಬಾ ಗುರು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಹೌದನ, ಬಂದೆ ನೋಡು. ಕೇಳಿದಿ? ಏನು ರಿಸ್ಕ್ ಬೇಡ ಮಗ, ಕ್ಯಾಬ್ ಮಾಡ್ಕೊಂಡು ಬಂದ್ಬಿಡು. ಓ, ಅದೆಲ್ಲ ಬಿಡು, ಅಟ್ ಲೀಸ್ಟ್ ಯಾರು ಪಾರ್ಟಿ ಹೇಳಲೆ. ಸರ್ಪ್ರೈಸ್. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಬೌನ್ಸ್ ನಾ ಕೇಳಿದಕ್ಕೆ ಕೊಡು ನೀ ಆನ್ಸ, ಯಾಕೆ ಹೇಳು ಈ ಪಾಡಿ ಇಷ್ಟು ಸೂಪ. ಇಲ್ಲಿ ಎಲ್ಲ ಹುಡುಗಿರು ಬೌನ್ ಸ್ಟಾರ್ಸ್, ಡಾನ್ಸ್ ಸ್ಟಾರ್, ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್, ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್, ಡಿಜೆ ರೈಸ್ ಸಮ್ ಬೇಸ್ ಅಪ್, ಸೋ ವಿ ಗನ್ನ ಪುಟ್ ಯುವರ್ ಹ್ಯಾಂಡ್ಸ್ ಅಪ್. Hey, yeah, this is Karnataka rapper Chandan Shetty.